ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವ ಕುರಿತು ಕೆ ಸೋಮಣ್ಣ ಅವರೊಂದಿಗೆ ಸಂದರ್ಶನ ಕೇಳಬಹುದು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ ಒಂದರಿಂದ PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ಈಗ ಕೇಳಿ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವ ಕುರಿತು ಕೆ ಸೋಮಣ್ಣ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಚಿಲಕನಹಟ್ಟಿ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಸೋಮಣ್ಣ ಕೆ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ ಸೋಮಣ್ಣರೇ. ಸರ್ ನಮಸ್ಕಾರ. ಸೋಮಣ್ಣರೇ, ಈಗ ನಿಮ್ಮ ಸ್ವಂತ ಊರು ಚಿಲಕಟ್ಟಿ ಸರ್? ಹ್ಞೂ. ಮೂಲತಃ ಎಲ್ಲಿಯವರು ನೀವೆಲ್ಲ? ಸರ್ ನಮ್ಮ ತಾತರು ಗೋಳ ಪ್ರಾಂತ ಸರ್, ಸಿಗಪ್ಪ ಅಂತೇಳಿ. ಹ್ಞೂ. ನಾವೆಲ್ಲ ಇಲ್ಲಿ ಚಿಲಕಟ್ಟೆ ಹುಟ್ಟಿದ್ದು ಸರ್. ಹ್ಞೂ ಹ್ಞೂ. ಚಿಲಕನಟ್ಟೆಲಿ ಇದ್ದೀವಿ ನಾವೆಲ್ಲ. ಚಿಲಕನಟ್ಟೆ? ಹಾಂ ಸರ್. ಸರಿ, ನಿಮಗೆ ಈ ಕೃಷಿ ಅನುಭವ ಯಾವಾಗಿನಿಂದ? ಸರ್ ಈಗ ಒಂದು 12 ವರ್ಷದಿಂದ ಸರ್. 12 ವರ್ಷಗಳಿಂದ? ಹಾಂ ಸರ್. ಫಸ್ಟ್ ನಾವಿಲ್ಲಿ ಬಳ್ಳಾರಿ ಕಡೆ ಇದ್ದೆ. ಹ್ಞೂ. ಈಗ ನಾವು ಚಿಲಕಟ್ಟಿ ಬಂದಿರೋದು ಕೃಷಿ. ಸುಮಾರು 12 ವರ್ಷಗಳಿಂದ ನೀವು ಕೃಷಿ ಮಾಡ್ತಾ ಇದ್ದೀರಿ. ಮೊದ್ಲು ಏನ್ ಮಾಡ್ತಿದ್ರಿ? ಸರ್ ನಂತ ಫಸ್ಟ್ ಬೇಕರಲ್ಲಿ ಇದೆ ಸರ್. ಹ್ಮ್. ಬೇಕರಲ್ಲಿ ಕೆಲಸ ಮಾಡ್ತಿದ್ದೆ. ಹ್ಮ್. ಈಗ ಅಲ್ಲಿ ಮ್ಯಾರೇಜ್ ಆದಾಗದ್ದು ಇಲ್ಲೇ ಇದೆ ಸರ್. ನನಗೆ ಬೇಕರಿ ಸಾಕಾಯ್ತು ಅಂತಾರೆ? ಮದುವೆ ಆಯ್ತಲ್ಲ, ಇಲ್ಲೇ ಇದೆ ನನಗೆ. ಈಗ ಈ ಕೃಷಿಯ ಜವಾಬ್ದಾರಿ ಇದು ನೀವಾಗೆ ಹೊತ್ಕೊಂಡಿದ್ದ ಹೊರಿಸಿದ್ದ? ಆಕ್ಚುಲಿ ನಮ್ಗೆ ಈಗ ದೊಡ್ಡ ನಾನ ಸರ್ ನಮ್ಮ ಮನೆಯಲ್ಲಿ. ಹಾಗಾಗಿ ಈಗ ನಮ್ಮ ತಮ್ಮ ನಾನು ಇಬ್ರು ಮಾಡ್ತೀವಿ ಸರ್. ಅದನ್ನ ನಿಮ್ಮ ತಮ್ಮ ನೀವಿಬ್ರು ಮಾಡ್ತಾ ಇದ್ದೀರಾ ಸರ್? ಹಾಂ ಹಾಂ. ಅಂದರೆ ಈಗ ಸ್ವ ಆಸಕ್ತಿಯಿಂದ ಕೃಷಿನೇ ಮಾಡಬೇಕಪ್ಪ ಅಂತೇಳಿ ನಿರ್ಧಾರ ಮಾಡಿದ್ರೆ ಮತ್ತೆ ಮಾಡಲೇಬೇಕಲ್ಲ ಸರ್ ಈಗ? ಯಾಕಂದ್ರೆ ಭೂಮಿ ತಗೊಂಡಿದ್ದೀವಿ, ನನ್ನ ಹೆಸರಲ್ಲಿ ಇರೋದು ಅದು ಭೂಮಿ. ಆ್ಯಕ್ಚುಲಿ ಮಾಡಲೇಬೇಕಾಗುತ್ತೆ. 5 ಜನ ಅಣ್ಣತಂಬಿಡು ಸರ್ ನಾವು. ಭೂಮಿ ಪಿತ್ರಾರ್ಜಿತನ? ಇಲ್ಲ ಸರ್, ಸ್ವಂತ ನಾವು ತಗೊಂಡದ್ದು. ನೀವು ತಗೊಂಡ್ರಿ? ನಾ ತಗೊಂಡ್ರಿ. ಯಾವಾಗ? 2005 ಸರ್. 5-6. ಓ, ಅಂತೂ ನೀವು ಕೃಷಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಿ? ಹೌದು ಸರ್. ಈಗ ನೀವು ನಿಮ್ಮ ತಮ್ಮ ಎಲ್ಲ ಒಟ್ಟಿಗೆ ಇದ್ರೆ? ಸರ್ ಜನ ಒಟ್ಟಿಗೆ ಇದ್ರು ಸರ್. ಈಗ ನೀವಿಬ್ರು ಸೇರಿ ಕೃಷಿ ಮಾಡ್ತಾ ಇದ್ದೀರಿ, ಹೌದಾ? ಈ ಕೃಷಿಯಲ್ಲಿ ನಿಮಗೆ ಯಾವ ರೀತಿಯ ಅನುಭವಗಳು ಆರಂಭದಲ್ಲಿ ಶುರುವಾದವು ನಿಮಗೆ? ಯಾಕಂದ್ರೆ ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಜೀವನ ಮಾಡಿದ್ದು ಅನುಭವ ಇರೋದು, ಕೃಷಿ ಅನುಭವಗಳು ಅಷ್ಟು ಕಷ್ಟ ಇತ್ತು ಆರಂಭದಲ್ಲಿ, ಹೇಗೆ ಅನಿಸ್ತು ನಿಮಗೆ ಇದೆಲ್ಲ? ಮತ್ತು ಮಾಮೂಲು ಒಂದ್ಸಲ ಕಷ್ಟ ಅನಿಸುತ್ತೆ, ಒಂದ್ಸಲ ನಮ್ದು ಯಾಕಂದ್ರೆ ಬಿಟ್ಟೋಗೋದು ಬೇಡ, ನಮ್ದು ಹೊಲ ಅಲ್ಲ ಅಂತೇಳಿ ಮಾಡ್ಬೇಕು ಅನ್ಸ ಅನ್ಸುತ್ತೆ ಸರ್. ಒಂದ್ ಟೈಮ್ ಲಾಭ ಆಗುತ್ತೆ, ಒಂದ್ ಚಂದ ಉಪಚಾರ ಆಗುತ್ತೆ, ಎಲ್ಲ ಮತ್ತೆ ಇರುತ್ತೆ ಸಮಸ್ಯೆಗೆ. ಎಷ್ಟು ಎಕರೆ ಇದೆ ಭೂಮಿ? 5.80 ಇದೆ ಸರ್. 5 ಎಕರೆ 80 ಸೆಂಟ್ಸ್ ಇದೆ. 5 ಎಕರೆ ನೀರಾವರಿನ? 2 ಎಕರೆ 80 ಸೆಂಟ್ಸ್ ನೀರಾವರಿ. ಇನ್ನ 3 ಎಕರೆ ಅಲ್ಲಿ ಬೋರ್ ಹಾಕ್ಸಿದ್ ಸರ್, ನೀರು ಬೀಳಲ್ಲ. 2 ಬೋರ್ ಹಾಕ್ಸಿದ್ವಿ ಅಲ್ಲಿ, ಅಲ್ಲಿ ನೀರು ಬೀಳಲ್ಲ ಅಲ್ಲಿ. ಈಗ 5 ಎಕರೆಯಲ್ಲಿ ನೀವು ಏನೇನು ಬೆಳೀತಾ ಇದ್ದಾರೆ ಸರ್? ಶೇಂಗಾನು ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಜೋಳ ಊಟ ಮಾಡೋ ಜೋಳನೂ ಬೆಳಿತೀವಿ, ಮತ್ತೆ ನೆವಣಿ ಮತ್ತು ರಾಗಿ. ಹೌದು ಸರ್. ಶೇಂಗಾ ಬೆಳಿತೀರಿ? ಹಾಂ ಸರ್. ಮೆಕ್ಕೆಜೋಳ ಬೆಳಿತಾ ಇದ್ದೀರಿ? ಹೌದು ಸರ್. ನೆವಣಿ ಬೆಳಿತಾ ಇದ್ದೀರಿ? ಹೌದು ಸರ್. ರಾಗಿ ಬೆಳಿತಾ ಇದ್ದೀರಿ? ಹೌದು ಸರ್. ಇಷ್ಟಲ್ಲದೆ ಬೇರೆ ಏನಂದ್ರೆ ಸೊಪ್ಪು, ಟೊಮಾಟ, ಈರುಳ್ಳಿ ಕೂಡ ಹಾಕಿದ್ದೀನಿ ಸರ್. ತರಕಾರಿ ಬೆಳೆಗಳನ್ನೆಲ್ಲ ಬೆಳಿತೀರಿ? ಹೌದು ಸರ್, ಬೆಳೆದಿದ್ದೀನಿ ಸರ್. ಪಂಪ್ ಸೆಟ್ ಇದರಲ್ಲಿ ಬಂದಿದ್ದೀನಿ.

ಈಗ ನಮ್ಗೆ ಸುಮಾರು ಒಂದ್ 8 ಎಕರೆ ಚಿಲ್ಲರೆ ಐತಲ್ಲ, ಆ ಒಂದ್ರಾಗ ಇಲ್ಲದ್ರೆ ಒಂದ್ರಾಗ ಹಾಕಿ ಹಾಕ್ತೀನಿ ನಾನು. ಒಂದ್ಸಲ ನೆವಣಿ ಹಾಕ್ತೀನಿ ಅಂದ್ರೆ ಈ ಕಡೆ ಒಂದ್ಸಲ ರಾಗಿ ಹಾಕ್ತೀನಿ, ಒಂದ್ ಟೈಮ್ ಅದು ಒಂದ್ ಟೈಮ್ ಇದು ಹಾಕ್ತೀನಿ. ಅದು ನಿಮ್ಮ ಕುಟುಂಬಕ್ಕೆ ಬೇಕೇ ಬೇಕು? ಬೇಕು ಸರ್. ಅದು ಜೋಳ ಅಂತ 100% ನಾವು ಬೇಕೇ ಬೇಕು ಸರ್. ಅದು ನಿಮ್ಮ ಮನೆಯೊಳಗೆ ಆಹಾರ ಪದ್ಧತಿ ಏನೇನು ಏನೇನು ಊಟಕ್ಕೆ ಬೆಳೆಸ್ತೀರಿ? ಊಟಕ್ಕೆ ಜಾಸ್ತಿ ನಾವು ರೊಟ್ಟಿ ಸರ್. ಜೋಳದ ರೊಟ್ಟೆ, ಜೋಳದ ರೊಟ್ಟೆ, ಆಮೇಲೆ ರಾಗಿ ಮುದ್ದೆ, ರಾಗಿ ಮುದ್ದೆ, ರಾಗಿ ರೊಟ್ಟೆ ಬೆಳೆಸ್ತೀವಿ ಸರ್. ಆಮೇಲೆ ನೆವಣೆ ಅಕ್ಕಿಯನ್ನ ಕಮ್ಮಿನ ಸರ್, ಆಕ್ಚುಲಿ ತಿನ್ನೋದು ಮತ್ತೆ ಯಾಕಂದ್ರೆ ಈಗೆಲ್ಲ ಮಾಡಲ್ಲ ಹಾಗೆಲ್ಲ, ಹಂಗಾಗಿ ಜಾಸ್ತಿ ಬೆಳೆಸೋದಂತಂದ್ರೆ ಸರ್ ನಾನು ಅವಧಿನಲ್ಲಿ, ಬಟ್ ರೊಟ್ಟಿ ಮುದ್ದಿನೇ, ರೊಟ್ಟಿನೇ ಜಾಸ್ತಿ. ಅಕ್ಕಿ ಅನ್ನ ಕಮ್ಮಿನ? ನಾವು ಊಟ ಮಾಡೋದಂತ ಕಮ್ಮಿ ಸರ್, ರೊಟ್ಟಿನೇ ಜಾಸ್ತಿ ನಾವು ಮಾಡೋದು. ಮುಂದಿನ ಮಕ್ಕಳಿಗೆ ಅನ್ನನೇ ಜಾಸ್ತಿ ಇಷ್ಟ ಆಗುತ್ತೆ. ಏನ್ ಮಾಡೋದು ಸರ್ ಮತ್ತೆ? ಸರ್ ಈಗ ನೆವಣಿ ನೀವು ನಿಮ್ಮ ಮನೆ ಆಹಾರಕ್ಕೂ ಬಳಸ್ತೀರಿ, ಮಾರಾಟನೂ ಮಾಡಿದ್ರಿ ಸರ್. ಇದನ್ನ ಪ್ರತಿ ವರ್ಷನೂ ನಿಮ್ಗೆ ಇದನ್ನ ಬೆಳೆಯುವ ಒಂದು ಯೋಜನೆ ಹಾಕೊಂಡಿರ್ತೀರಿ? ಯಾವಾಗಲೂ ಹಾಕಿದ್ದೀನಿ ಸರ್. ಹೋದ ಸಲ ಬೆಳೆದ್ ಸರ್, ಆ ಕಡೆ ಸಲ ಬೆಳೆದಿನಿ ನಾನು, ಆಮೇಲೆ ಮನೆ ಎತ್ತಲಾಗ ಬೆಳೆದಿಲ್ಲ. ಬಟ್ ನಮಗೆ ಅಂತ ಬೇಕಾಗುತ್ತೆ, ಯೂಸ್ ಆಗುತ್ತೆ ನಮಗೆ ಅಂತ, ನಮಗೆ ಯೂಸ್ ಆಗುತ್ತೆ. ಬಟ್ ಯಾಕಂತಂದ್ರ ನೆವಣಿ ತಿನ್ನೋದ್ರಿಂದ ಶುಗರ್ ಕಮ್ಮಿ ಆಗುತ್ತೆ ಸರ್, ಶುಗರ್ ಇಲ್ಲ ಅದಕ್ಕೆ ಬರಲ್ಲ. ಒಳ್ಳೆ ಗಟ್ಟಿಮುಟ್ಟಾಗಿರುತ್ತೆ ಅದು ನೆವಣಿ ಅಂದ್ರೆ ಒಳ್ಳೇದು ಆಹಾರ. ಈ ರೈಸ್ಗಿಂತ ಅದ ರೈಸೇ ಚೆನ್ನಾಗಿ ಅಂತ ನೆವಣಿ. ನಿಮ್ ತಂದೆಯ ಕಾಲಕ್ಕೆಲ್ಲ ಇದೇ ಬಳಸ್ತಿದ್ರ? ಅವಾಗೆಲ್ಲ ನಾನು ತಿಂದಿನಿ ಸರ್, ಸಣ್ಣನಿದ್ದಾಗ ನಾನು ತಿಂದಿನಿ ಅದು. ಆಕ್ಚುಲಿ ಒಳ್ಳೆ ಚೆನ್ನಾಗಿರುತ್ತೆ ಅದನ್ನು. ಅವಾಗ ಅಕ್ಕಿ ಏನಾದ್ರೂ ಸಿಗ್ತಾ ಇಲ್ಲ, ಅವಾಗ ನೆವಣಕ್ಕಿನ ಸಣ್ಣ ಇರದಾಗ ತಿಂದಿವಿ ಸರ್. ಅದೇ ದಿನನಿತ್ಯ ಆಹಾರ ಆಗ ಅವಾಗ ಸರ್. ಈಗ ಕಾಣ್ಬೇಕಂದ್ರೆ ಬಹಳ ಕಷ್ಟ ಇತ್ತು ಸರ್. ಅವಾಗ ಅದು ವೈಟ್ ರೈಸ್ ಅಂದ್ರೆ ಕಾಣ್ಬೇಕಂದ್ರೆ ಬಹಳ ಕಷ್ಟ ಇತ್ತು. ಆಕ್ಚುಲಿ ನಮ್ಗೆ ಇದನ್ನ ಸಿಗ್ತಾ ಇತ್ತು, ರೊಟ್ಟಿ ಮುದ್ದೆ ಮತ್ತೆ ಇದು ನೆವಣಕ್ಕಿಯನ್ನ. ಆಗ ಅಕ್ಕಿ ಅನ್ನಂದ್ರೆ ಅದು ಶ್ರೀಮಂತರ ಆಹಾರ ಸರ್. ಅವಾಗ ಹೌದು, ಇದು ಬಡವರ ಆಹಾರ ಅಂದ್ರೆ ಮತ್ತೆ ನೆವಣಕ್ಕಿಯನ್ನ. ಈಗ ಉಲ್ಟಾ ಸರ್, ಉಲ್ಟಾ ಆಗಿದೆ, ಉಲ್ಟಾ ಆಗ್ಬಿಡುತ್ತೆ. ಶ್ರೀಮಂತರು ನೆವಣಿ ಬಳಸ್ತಾರೆ. ಹೌದು ಸರ್, ಬಡವರೆಲ್ಲ ಅಕ್ಕಿಯನ್ನು ಅಕ್ಕಿಯನ್ನು ಊಟ ಮಾಡ್ತಾರೆ. ಈ ಊಟ ಆಗ್ಬಿಡುತ್ತೆ ಸರ್. ಅಲ್ಲ ಈಗ ನೋಡಿ, ನಿಮಗೂ ಒಂದು ಅನುಭವ ಇದೆ. ನೆವಣೆ ಅಕ್ಕಿಯನ್ನ ಬಳಕೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ, ಬೇರೆ ಬೇರೆ ರೋಗ ರುಜಿನಗಳು ಬರೋಲ್ಲ, ಆರೋಗ್ಯವಾಗಿರ್ತೀವಿ. ಸೊ ಹಾಗಾಗಿ ಇದನ್ನ ನಿರಂತರವಾಗಿ ಬೆಳಿಬೇಕು, ಬಳಸ್ಬೇಕು. ಹೌದಾ? ಮುಂದಿನ ಪೀಳಿಗೆಗೂ ಸಹಿತ ಅದು ರುಚಿಯಲ್ಲ ಅದಿಲ್ಲ ಅನ್ನೋದಕ್ಕಿಂತಲೂ ಸಹಿತ ಅದು ನಮ್ಮ ಆರೋಗ್ಯಕ್ಕೆ ಗಟ್ಟಿಮುಟ್ಟನ್ನು ತಂದ್ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಬಳಕೆ ಮಾಡ್ಬೇಕು. ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಿ? ಮುಂದುವರ್ಸ್ಕೋತೆ. ಯಾಕಪ್ಪ ಅಂತಂದ್ರೆ ಈಗ ಅವು ತಿಂದ್ರೆ ಶುಗರ್ ಅವೆಲ್ಲ ಕಮ್ಮಿ ಇದೆ ಸರ್, ಶುಗರ್ ಬಿ ಪಿ ಅಂತವೆಲ್ಲ ಕಮ್ಮಿ ಬರುತ್ತೆ. ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಇದೆಯಾ ಮಧುಮೇಹ? ಇಲ್ಲ ಸರ್, ಯಾರಿಲ್ಲ. ನಿಮ್ಮ ಜೆನೆಟಿಕ್ ಯಾರಿಗೂ ಇಲ್ಲ? ಯಾರು ಇಲ್ಲ ಸರ್. ನಮ್ಮ ಅಜ್ಜಿಗಂತ ಸ್ವಲ್ಪ ಬಿ ಪಿ ಇದೆ ಅಷ್ಟೇ, ಕೊಟ್ರೆ ಇನ್ನೇನಿಲ್ಲ. ಶುಗರ್ ಗೀಗರ್ ಅಂತ ನಮ್ಮ ಕುಟುಂಬದಾಗ ಯಾರಿಲ್ಲ. ನೀವು ನಿಮ್ಮ ಕೃಷಿಯಲ್ಲಿ ಯಾರ್ಯಾರು ತೊಡಕೊಳ್ತೀರಿ ಕುಟುಂಬದಲ್ಲಿ? ಸರ್ ನಮ್ಮ ತಮ್ಮ ಮತ್ತೆ ಆಳು ಇಡ್ತೀವಿ ಸರ್, ಆಳು ಇಟ್ಟು ಮಾಡಿಸ್ತೀವಿ. ಬಟ್ ಏನಪ್ಪ ಅಂದ್ರೆ ಸುಮಾರು ಕೆಲಸ ಇದ್ದಾಗ ನಮ್ಮ ಹೆಣ್ಮಕ್ಳು ಬರ್ತಾರೆ. ನಿಮ್ಮ ಕುಟುಂಬದ ಹೆಣ್ಣುಮಕ್ಕಳ ಪಾತ್ರ ಏನು? ಹೆಣ್ಮಕ್ಳು ಏನೇನ್ ಕೆಲಸ ಮಾಡ್ತಾರೆ ಮೇಜರ್ ಆಗಿ ಹೊಲದಲ್ಲೆಲ್ಲ? ಸರ್ ಕಳೆ ತೆಗಿಬೇಕಾಗುತ್ತೆ, ಮತ್ತೆ ಏನ ಟಮಾಟೆ ಹಣ್ಣು ಅಂತ ಬಂದಾಗ ಬಿಡ್ಸಕ್ಕಾಗುತ್ತೆ, ಮತ್ತೆ ಯಾವ್ದನ್ನು ಇನ್ನು ತೆನೆ ಪನೆ ಕೊಯ್ಯೋದು, ಆಮೇಲೆ ಮೆಕ್ಕೆಜೋಳ ಏನನ್ನ ಇದು ಮಾಡಕ್ ಅದು, ಕಡೆ ಶೇಂಗಾ ಕಿತ್ತಕ್ಕಾರ, ಶೇಂಗಾ ಅರಿಯೋದು, ಇವೆಲ್ಲ ಮಾಡಕ್ಕಾಗುತ್ತೆ ಸರ್. ಅವಾಗ ಹೌದು ಸರ್, ಬರ್ತಾರೆ. ನಿಮ್ಮ ಭಾಗದಲ್ಲಿ ಆಳುಗಳ ಪ್ರಮಾಣ ಹೇಗೆ ಸಿಗ್ತಾರ? ಆಳುಗಳ ಲಭ್ಯತೆ ಇದೆಯಾ? ಸರ್ ಆಳು ಸಿಗ್ತಾರ ಕಮ್ಮಿ, ಆದ್ರ ಮನೆಯವರು ಜೊತೆಗೆ ಇದ್ರೆ ಮಾತ್ರ ಚೆನ್ನಾಗಿ ಕೆಲಸ ಆಗುತ್ತೆ. ಕೆಲಸ ಆಗ್ತದೆ ಆಳುಗಳ ಮೇಲೆ ಬಿಟ್ಟು ಇರಕ್ಕಾಗಲ್ಲ. ಇರಕ್ಕಾಗಲ್ಲ ಸರ್, ಮನೆಯವ್ರು ಕೂಡ ನಾವು ಸೇರಿಸಿ ಮಾಡ್ಬೇಕಾಗತ್ತೆ. ಹೀಗೆ ಇಲ್ಲಿ ಆಳುಗಳ ಕೂಲಿ ಈಗ ಹೇಗಿದೆ ಸರ್? ಈಗ 200 ಚಿಲ್ಲರೆ ಇದೆ ಸರ್, ಹಿಂಗೆ 200 250 ತಳ್ತಾರೆ ಸರ್. ಸರಿ, ಈಗ ಸುಮಾರು 5 ಎಕರೆ ಭೂಮಿ ಇದೆ ಅಂತ ಹೇಳ್ತೀರಿ, ಮತ್ತೆ 8 ಎಕರೆ ಎಲ್ಲೂ ಬೆಳಿತೀರಿ ಅಂದ್ರಲ್ಲ, ಅದು ನಿಮ್ದೇನ ಭೂಮಿ ಅಥವಾ ಬೇರೆ ಲೀಸ್ ತಗೊಂಡಿದ್ದೀರಾ? ಸರ್ ಲೀಸ್ ಏನಲ್ಲ, ನಮ್ಮ ಅಕ್ಕರದ್ದು. ಅದು ನಮ್ಮ ಅಕ್ಕರ್ ಮಾಡ್ತಾ ಇಲ್ಲಲ್ಲ, ಬಟ್ ನಾವು ಮಾಡ್ಕೊಂಡ್ 2 ಎಕರೆ ಐತೆ. 2 ಎಕರೆ ಇದೆ. ಹಾ ಸರ್. ಸರ್ ಈಗ ನೀವು ಶೇಂಗಾನು ಬೆಳಿತೀರಿ, ಮೆಕ್ಕೆಜೋಳ ಬೆಳಿತೀರಿ. ಹಾ ಸರ್. ಈಗ ನಿಮ್ಮ ಭಾಗದಲ್ಲಿ ಶೇಂಗಾ ಇಳುವರಿ ಚೆನ್ನಾಗಿ ಬರ್ತದ? ಚೆನ್ನಾಗಿ ಬರುತ್ತೆ ಸರ್. ಈಗ ಒಂದೊಂದ್ ಕಡೆ ಒಂದ್ ಹೊಲ್ದಾಗ ಬರಲ್ಲ, ಒಂದು ಇದ್ರಾಗಂತ ಬರುತ್ತೆ. ಕೆಂಪ್ ನೆಲ ಏನಿರುತ್ತಲ್ಲ ಸರ್ ನಮ್ದೆಲ್ಲ ಚೆನ್ನಾಗಿದೆ ಕಡೆ, ಆ ನೆಲದಲ್ಲಿ ಬಿಳೆ ನೆಲ ಚೆನ್ನಾಗಿ ಬರುತ್ತೆ ಅಲ್ಲೆಲ್ಲ. ಈಗ ಇತ್ತೀಚೆಗೆ ನೀವು ಶೇಂಗಾ ಬೆಳೆದಿದ್ರ? ಮನೆ ಎತ್ತಲಾಗ ಬೆಳೆದಿಲ್ಲ ಸರ್. ಈಗ ಇಳುವರಿ ಕೆಳಗೆ ಇಳುವರಿ ಹೆಂಗ್ ಬಂತು ಈ ಸಲ ಸರ್? ಇಳುವರಿ ಈ ಸಲ ಏನಂತ ಹೇಳಷ್ಟಿಲ್ಲ. ಯಾಕೆ? ಏನ್ ಸಮಸ್ಯೆ ಅಂತಂದ್ರೆ, ನಾವು ಬಿತ್ತಿದ ಒಂದು 3 ದಿನದಾಗೆ ಮಳೆ ಸಿಕ್ಕಾಪಟ್ಟೆ ಬಂದ್ಬಿಡ್ ಸರ್, ಜಾಸ್ತಿ ಆಯ್ತು. 15-18 ದಿನ ಮಳೆ ಕಂಟಿನ್ಯೂ ಆಗಿಬಿಡ್ತದ. ಹಂಗಾಗಿ ಏನಾಯ್ತಂದ್ರೆ ಸ್ವಲ್ಪ ಬೀಜ ಕೊಳ್ತದ್ ಸರ್, ತೇವಾಂಶ ಜಾಸ್ತಿ. ಹೌದು, ತೇವಾಂಶ ಜಾಸ್ತಿ ಕೊಳ್ತದ. ಸೆಕೆಂಡ್, ಕಳೆ ತೆಗಿಯಕಾಗದೆ ಅದನ್ನ ಬಹಳ ಇದಾಗಿಬಿಡ್ತು, ಹುಲ್ಲು ಜಾಸ್ತಿ ಬಂದ್ಬಿಡ್ತಾವ. ಆ ಕಾರಣಕ್ಕೋಸ್ಕರ ನಮಗೆ ಸ್ವಲ್ಪ ಇಳುವರಿ ಕಮ್ಮಿ ಬಂತು. ಇಳುವರಿ ಕಮ್ಮಿ ಆಗೋದಕ್ಕೆ ಅಂದ್ರೆ ಕಾಯಿ ಜೊಳ್ಳ ಆಯ್ತಾ? ಕಾಯಿ ಜೊಳ್ಳ ಆಗಿದೆ. ಕಾಯಿ ಕಡಿಮೆ ಆದ್ವಾ? ಇಲ್ಲ, ಕಾಯಿ ಕಮ್ಮಿ ಆಗಿದೆ, ಕಾಯಿ ಕೂಡ ಜೊಳ್ಳ ಆಗುತ್ತೆ ಸರ್. ಇದು ನಿಮ್ಮ ಭಾಗದಲ್ಲಿ ನಿಮ್ದು ಒಂದೇ ಸಮಸ್ಯೆ? ಇಲ್ಲ, ಟೋಟಲಿ ಚಿಲ್ಕನಟ್ಟಿ ಆರಳೆ ಪ್ರತಿಯೊಂದು ಇರೋದಾಗ ಹಂಗಾಗಿದೆ ಸರ್, ಎಲ್ಲರಿಗೂ ಹಂಗಾಗಿದೆ.

ಸರಿನಾ ಅಂಕಲ್? ಅರೆ, 100 ನಿಮಿಷದ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳಕ್ಕಾಗುತ್ತಾ? ಯಾಕಾಗಲ್ಲ, ಖಂಡಿತ ಆಗತ್ತೆ. ಇದರಲ್ಲಿ ಇನ್ನೊಂದು ವಿಶೇಷತನು ಇದೆ ಭಾರತಿ. ಏನದು? ಒಂದು ವೇಳೆ ದೂರುದಾರ ತನ್ನ ಪರಿಚಯವನ್ನ ಗುಪ್ತವಾಗಿಡೋದಕ್ಕೆ ಬಯಸಿದ್ರೆ ಅಥವಾ ಯಾವುದೇ ಸಂದರ್ಭದಲ್ಲಿ ತನ್ನ ಹೆಸರು ಬಹಿರಂಗ ಪಡಿಸೋದಕ್ಕೆ ಇಷ್ಟಪಡದೇ ಇದ್ರೆ ಈ ಆಪ್ನಲ್ಲಿ ಅದಕ್ಕೂ ವ್ಯವಸ್ಥೆ ಇದೆ. ಸ್ನೇಹಿತರೆ, ಮತದಾನ ಮತ್ತು ವೋಟಿಂಗ್ ಆಪ್ಗಳ ಟ್ರೈನ್ ಇದೀಗ ವೋಟರ್ ಹೆಲ್ಪ್ ಲೈನ್ ಸ್ಟೇಷನ್ಗೆ ಬಂದು ನಿಂತಿದೆ. ಈ ಸ್ಟೇಷನ್ನಲ್ಲಿ ನಮ್ಮ ಗಾಡಿಯಲ್ಲಿ ನಮ್ಮೊಂದಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗದ ಐಟಿ ನಿರ್ದೇಶಕರಾದ ಶ್ರೀ ಅಶೋಕ್ ಕುಮಾರ್ ಅವರು. ಅವರಿಂದ ಕೆಲವು ಮಾಹಿತಿಗಳನ್ನು ಪಡೆಯೋಣ. ಅಶೋಕ್ ಅವರೇ, ನಿಮಗೆ ಆತ್ಮೀಯವಾದ ಸ್ವಾಗತ. ಭಾರತ್ ನಿರ್ವಾಚನ ಆಯೋಗ ಸಿವಿಜಿಲ್ ಆಪ್ ಕೋ ವಿಕಸಿತ್ ಕಿಯಾ ಹೈ. ಯಹ ಆಪ್ ಗೂಗಲ್ ಪ್ಲೇ ಸ್ಟೋರ್ ಯಾ ಆಪಲ್ ಸ್ಟೋರ್ ಸೆ ಡೌನ್ಲೋಡ್ ಕಿಯಾ ಜಾ ಸಕ್ತಾ ಹೈ. ಯಹ ನಾಗರಿಕೋ ಕೋ ನಿರ್ವಾಚನ ಕಾರ್ಯೋ ಸೆ ಜೋಡ್ನೆ ಕಾ ಸಶಕ್ತ ಮಾಧ್ಯಮ ಹೈ. ಸಿ ವಿಜಿಲ್ ಆಪ್ ಕೆ ದ್ವಾರಾ ನಾಗರಿಕ ಚುನಾವ್ ಪ್ರಕ್ರಿಯಾ ಕೆ ನಿಯಮೋ ಕೆ ಉಲ್ಲಂಘನ್ ಕಿ ಜಾನಕಾರಿ ನಿರ್ವಾಚನ ಆಯೋಗ ಕೋ ದೇತೆ ಹೈ. ಇಸ್ ಮಾಧ್ಯಮ ಸೆ ನಿರ್ವಾಚನ ಆಯೋಗ ತುರಂತ ಐಸೆ ಉಲ್ಲಂಘನ್ ಕರ್ನೆ ವಾಲೋ ಪರ್ ಸಹಿ ಕಾರ್ಯವಾಹಿ ಕರ್ತಾ ಹೈ ಔರ್ ಆಪ್ ಪರ್ ಸೂಚನಾ ದೇನೆ ವಾಲೆ ನಾಗರಿಕ ಕೋ ಇಸ್ಕಿ ಜಾನಕಾರಿ ಭೀ ದೇತಾ ಹೈ. ಇಸ್ ಆಪ್ ಕೆ ದ್ವಾರಾ ಭಾರತ ನಿರ್ವಾಚನ ಆಯೋಗ ಆಪ್ಕೋ ಏಕ ಸಜಗ ನಾಗರಿಕ ಬನ್ನೆ ಕಾ ಅವಸರ ಪ್ರದಾನ ಕರ್ತಾ ಹೈ. ಸಿ ವಿಜಿಲ್ ಆಪ್ ಕೋ ಡೌನ್ಲೋಡ್ ಕರೆ ಔರ್ ಉಲ್ಲಂಘನ್ ಕರ್ ರಹೆ ವ್ಯಕ್ತಿ ಯಾ ಘಟನಾ ಕಿ ಆಡಿಯೋ ವಿಡಿಯೋ ಭೇಜ್ ಕರ್ 100 ಮಿನಿಟ್ ಮೇ ಇಸ್ಕಾ ನಿವಾರಣ ಪಾಯೆ. ಜಬ್ ನಾಗರಿಕ ಸತರ್ಕ ರಹೆಂಗೆ ತಬ್ ಆಚಾರ ಸಂಹಿತಾ ಕಾ ಪಾಲನ್ ಕರಾನಾ ಭಾರತ ನಿರ್ವಾಚನ ಆಯೋಗ ಕೆ ಲಿಯೆ ಆಸಾನ್ ರಹೆಗಾ. ಹಾಂ, ಯಾ ಜರೂರಿ ಹೈ ಕಿ ಸಹಿ ಸೂಚನಾ ದೇನಾ ಭೀ ಪ್ರತ್ಯೇಕ ನಾಗರಿಕ ಕಾ ಕರ್ತವ್ಯ ಹೈ. ಇಸ್ಲಿಯೆ ಸಿ ವಿಜಿಲ್ ಪರ್ ಕೇವಲ ಸಹಿ ಘಟನಾ ಕಿ ಜಾನಕಾರಿ ದೇಕರ್ ಭಾರತ ನಿರ್ವಾಚನ ಆಯೋಗ ಕೆ ಇಸ್ ಸಮಾವೇಶಿ ಪ್ರಯಾಸ ಮೇ ಸಹಾಯತಾ ಕರೆ. ಈ ಮಾಹಿತಿಯನ್ನು ನೀಡಿದಕ್ಕಾಗಿ ಧನ್ಯವಾದಗಳು ಅಶೋಕ್ ಅವರೇ. ಈಗ ಸ್ನೇಹಿತರೆ, ನಮ್ಮ ದಿವ್ಯಾಂಗ ಸ್ನೇಹಿತರಿಗಾಗಿ ಇರುವಂತಹ ಆಪ್ನ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಳ್ಳೋಣ. ಭಾರತಿ, ಈಗ ನೀನು ನನ್ನ ಕೆಲಸ ಮಾಡಿದ್ರೆ ನಂಗೆ ಕಷ್ಟ ಆಗುತ್ತೆ ನೋಡು. ಸರಿಯಾಗಿ ಹೇಳಿದೆ ಕಲ್ಪನಾ, ಈ ಆಪ್ ಬಗ್ಗೆ ನೀನೇ ಮಾಹಿತಿ ಕೊಡು. ಸರಿ ಸರಿ, ನೀನೇ ಹೇಳು ಕಲ್ಪನಾ. ದೈಹಿಕ ಸವಾಲನ್ನ ಎದುರಿಸ್ತಾ ಇರೋ ಮತದಾರರಿಗಾಗಿ ಚುನಾವಣಾ ಆಯೋಗವು ಈ ಆಪ್ನ ಡೆವಲಪ್ ಮಾಡಿದ್ದಾರೆ. ಇದನ್ನ ಸಕ್ಷಮ್ ಆಪ್ ಅಂತ ಕರೀತಾರೆ. ಈ ಆಪ್ನ ಮೂಲಕ ದಿವ್ಯಾಂಗ ಮತದಾರರು ಯಾವುದೇ ಅನಾನುಕೂಲ ಇಲ್ಲದೆ ತಮ್ಮ ಮತದಾನದ ಅಧಿಕಾರವನ್ನ ಬಳಸ್ಕೋಬಹುದು. ಈ ಆಪ್ ಅನ್ನ ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಸುಲಭವಾಗಿ ಉಪಯೋಗಿಸಬಹುದು.